ಹಕ್ಕಿಗಳಿಗೆ ಜಾಯಕ ಹುಳಗಳನ್ನು ಒಟ್ಟಬೇಕು ಹಕ್ಕಿಗಳಿಗೆ ಜಾಯಕ ಹುಳಗಳನ್ನು ಒಟ್ಟಬೇಕು ಹಕ್ಕಿಗಳಿಗೆ ಜಾಯಕ ಆತ್ಮೀಯರೇ ನಿಮ್ಮ ಮನೆ ಮನದಂಗಳದಲ್ಲಿ ಸೊಬಗಿನ ಮಾತಿನ ಚಿತ್ತಾರ ಮೂಡಿಸಲಿಕ್ಕೆ ಬರ್ತಿದ್ದೇವೆ ಹೊಸ ವರ್ಷಕ್ಕೊಂದು ಸ್ವಾಗತ ನಗುವಿನ ದಿವ್ಯ ಔಷಧಿ ನೀಡುವ ಹಾಸ್ಯ ಆಶುಭಾಷಣ ಮತ್ತೆ ನೆನಪಾಗುವ ಅಂದು ಇಂದು ಎಂದೆಂದಿಗೂ ವಾಸ್ತವ ಚಿತ್ರಣ ನಾಟಕ ವಧು ಬೇಕಾಗಿದ್ದಾಳೆ ಇದೆಲ್ಲದರ ಜೊತೆ ತೆರೆಮೆರೆ ಹಿಂದೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211000 2000093 STD ಕ್ರಮಾಂಕ 083994 ಇದೇ ಡಿಸೆಂಬರ್ 31 ರಾತ್ರಿ 11 ಗಂಟೆಯಿಂದ ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಹೊಸ ವರ್ಷಕ್ಕೊಂದು ಸ್ವಾಗತ ಕೇಳುಗರೆ ಆಲಿಸಿ ಕೃಷಿ ಗೀತೆ Thank you. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಆತ್ಮೀಯ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಈಗ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ. गान विद्या बड़े कठिन है, गान विद्या बड़े कठिन है, गान विद्या बड़े कठिन है, गान विद्या बड़ी कठिन है, गुरु चरणा शिष्य धरा, गुरु चरणा शिष्य धरा, गान विद्या बड़ी कठिन है, गान विद्या बड़ी कठिन है, बड़ी कठिन है, बड़ी कठिन है, गान विद्या बड़ी कठिन है। ಮಹದೇವ ಮಹದೇವ ಮಹದೇವ ದೇವ ಜಾನೇ ಬಾಡಿ ಕಠಿಣ ಸರಿ ಸರಿ ಸಗಮಗರೆ ಗಾಡಿ ಕಠಿಣ ಸಸನಿ ನಿಬಿನಿ ಬಮಗ ಬಾಡಿ ಕಠಿಣ ಗಮ ಬಮ ಪದ ಪದ ನಿಸ ಆದಿದೇವ ಮಹಾದೇವ ಬೀನ ಬಜಾತ ಜಾ ಬೀನ ಬಜಾತ ಜಾ ಕೇಳುಗರೆ ಆಲಿಸಿ ಮಣ್ಣಿನ ದೋಣಿ ಚಿತ್ರದ ಗೀತೆ. ಕುಶಯ ರಂಗಿನಲ್ಲಿ ಕುಶಯ ನೋಟದಲ್ಲಿ ಕವಿಯ ಬಳಿಗೆ ಬಂದ